ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ನಮಸ್ಕಾರ ರೈತ ಬಾಂಧವರೇ, ಹಲೋ ಆಕಾಶವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ಒಂದು ಸಮಗ್ರ ನಿರ್ವಹಣೆ ಕುರಿತು ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ, ಅಂದರೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಕೀಟಗಳ ಸಮಸ್ಯೆ ಇದ್ದರೆ ಅಥವಾ ರೋಗಗಳ ಸಮಸ್ಯೆ ಇದ್ದರೆ ಅಥವಾ ಬೇರೆ ಇನ್ಯಾವುದೇ ಒಂದು ಸಮಸ್ಯೆ ಇದ್ದರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡಿಬೋದು. ಈ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕೆಳಗರೆ, ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಂದ್ರೆ ನಮ್ಮ ಮೊಬೈಲ್ ಸಂಖ್ಯೆಗಳು ನಿಮಗೆ ಗೊತ್ತಿದೆ, 944-864-0273, ಮತ್ತೊಂದು 911-917-0272, ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ ಲ್ಯಾಂಡ್ ಲೈನ್ ಅಂತ ಏನು ಹೇಳ್ತೀವಲ್ಲ ಆ ಒಂದು ಸಂಖ್ಯೆ 295649. ಅದಕ್ಕೆ ಎಸ್ಟಿಡಿ ಕ್ರಮಾಂಕ ಬಂದು 08194. ಈ ಒಂದು ಸಂಖ್ಯೆಗಳ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲಿಗೆ ಒಂದು 5 ನಿಮಿಷ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣೆ ಅಂತ ನಾವು ವಿಷಯವನ್ನು ಕೊಟ್ಟಿದ್ದೇವೆ. ಈ ಕೀಟ ಅಥವಾ ರೋಗಗಳು ಈ ಬೆಳೆಗಳಿಗೆ ಬರಲು ಕಾರಣ ಏನು? ಅದಕ್ಕಿಂತ ಮುಖ್ಯವಾಗಿ ನಾವು ಮೊದಲು ನಾವು ಕೆಲವು ವರ್ಷಗಳ ಹಿಂದೆ ಇದರ ಸಮಸ್ಯೆ ಅಷ್ಟು ಇರ್ತಿದ್ದಿಲ್ಲ, ಅಂದರೆ ಬೆಳೆಗಳಲ್ಲಿ ಬಹಳ ಕಡಿಮೆ ಇರ್ತಿತ್ತು. ಈಗ ಇತ್ತೀಚೆಗೆ ಸಾಕಷ್ಟು ಪ್ರತಿಯೊಂದಕ್ಕೂ ಕೀಟಗಳು ಬಾಧೆ ಬರ್ತದೆ, ರೋಗಗಳು ಬಾಧೆ ಬರುತ್ತಂತೆ. ಇದು ಹೆಚ್ಚಾಗಲು ಏನು ಕಾರಣ ಸರ್? ನೋಡಿ, ನಾವು ಹಿಂದೆ ಎಲ್ಲ ಈ ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಕೀಟನಾಶಕಗಳಾಗಲಿ ನಾವು ಬಳಸ್ತಿರಲಿಲ್ಲ. ಆವಾಗ ಸಮಸ್ಯೆಗಳಿದ್ರೂ ಕೂಡ ಅದು ಸ್ವಾಭಾವಿಕವಾಗಿ ನಿಯಂತ್ರಣಕ್ಕೆ ಬರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕೀಟ ರೋಗ ಹೆಚ್ಚಾಗಕ್ಕೆ ಮುಖ್ಯವಾದ ಕಾರಣಗಳು ಅಂದರೆ ಹೈಬ್ರಿಡ್ ತಳಿಗಳ ಬಳಕೆ. ಯಾಕೆಂದ್ರೆ ಸಹಜ, ಯಾಕೆಂದ್ರೆ ಜನಸಂಖ್ಯೆ ಹೆಚ್ಚಾದಂತೆ ನಮಗೆ ಅದಕ್ಕೆ ತಕ್ಕಂತೆ ಆಹಾರ ಉತ್ಪಾದನೆ ಆಗಬೇಕು, ನಾವು ಹೈಬ್ರಿಡ್ ತಳಿಗಳ ಅವಶ್ಯಕತೆ ಬೇಕೇ ಬೇಕು, ನಾವು ಬಳಸ್ತಾ ಇದ್ದೀವಿ. ಆನಂತರ ರಸಗೊಬ್ಬರ ಬಳಕೆ, ಕೊಟ್ಟಿಗೆ ಗೊಬ್ಬರ ಬಳಕೆ ಬಹಳ ಕಡಿಮೆ ಆಗ್ತಾ ಇರೋದು. ಆಮೇಲೆ ಮನಸ್ಸೋಯಿಚ್ಛೆ ಪೀಡನಾಶಕಗಳು, ಕೀಟನಾಶಕ ರೋಗನಾಶಕ ಬಳಸ್ತಾ ಇರತಕ್ಕಂಥದ್ದು. ಈ ಯಾವ ಕೀಟನಾಶಕ ರೋಗನ ಅತಿಯಾಗಿ ಬಳಸ್ತೇವೆ ಅವಾಗ ಪರೋಪಜೀವಿ ಪರಭಕ್ಷ ಕೀಟಗಳೆಲ್ಲ ನಾಶ ಆಗೋಗ್ಬಿಟ್ಟು. ಆಮೇಲೆ ಇತ್ತೀಚಿನ ನಾವು ನೋಡ್ತಾ ಇದ್ದೀವಿ ಏಕ ಬೆಳೆ ಪದ್ಧತಿ. ಹಿಂದೆ ಎಲ್ಲ ಪ್ರತಿಯೊಬ್ಬ ರೈತನಿಗೂ ಬೆಳೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಬೆಳೆಯನ್ನು ಕೂಡ ರೈತರು ಬಳಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗಿದೆ, ಎಲ್ಲಿ ನೋಡ್ರ ಮೆಕ್ಕೆಜೋಳ, ಎಲ್ಲಿ ನೋಡ್ರು ತೊಗರಿ, ಎಲ್ಲಿ ನೋಡ್ರು ತೆಂಗು, ಎಲ್ಲಿ ನೋಡ್ರು ಅಡಿಕೆ, ಈ ತರ ಏಕ ಬೆಳೆ ಇವೆಲ್ಲ ಸಮಸ್ಯೆಗಳು ಯಾವಾಗ ಬಂದು ಇವಾಗ ಕೀಟ ರೋಗಗಳು ಕೂಡ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಆಗ್ತಾ ಬಂದು ಇವತ್ತು ಕೀಟ ರೋಗಗಳ ಸಮಸ್ಯೆ ಉಲ್ಪಣ ಆಗ್ತಾ ಇದೆ. ಇದನ್ನ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಗಂಭೀರವಾದ ಸಮಸ್ಯೆ ನಾವು ಎದುರಿಸಲೇಬೇಕಾಗುತ್ತೆ. ಸರ್, ತಾವು ಹೇಳ್ತೀರಿ ಈ ಸಮಗ್ರ ನಿರ್ವಹಣೆ ಮಾಡಬೇಕು, ಸಮಗ್ರ ಪೀಡೆ ನಿರ್ವಹಣೆ ಅಂದರೆ ರೋಗ ಇರ್ಬೋದು ಕೀಟ ಇರ್ಬೋದು, ಈ ಸಮಗ್ರ ಪೀಡೆ ನಿರ್ವಹಣೆ ಅಂದರೆ ಏನು ಸರ್? ನಾವು ಸಮಗ್ರ ಪೀಡೆ ನಿರ್ವಹಣೆ ಅಂದರೆ ಪೀಡೆ ನಿರ್ವಹಣೆಯಲ್ಲಿ ವಿವಿಧ ಕ್ರಮಗಳನ್ನು ಅನುಸರಿಸ್ತೀವಿ. ಈಗ ನಾವು ನಮ್ಮಲ್ಲಿ ರೈತರಲ್ಲಿ ಏನಾಗಿದೆ, ಒಂದು ಕೀಟ ಬರಲಿ ರೋಗ ಬರಲಿ ಒಂದು ಕೀಟನಾಶಕ ಹೊಡೆದ್ಬಿಡೋದು, ರೋಗನಾಶಕವನ್ನು ಬಳಸೋದು ನಮಗೆ ಇತ್ತೀಚೆಗೆ ವಾಡಿಕೆ ಇತ್ತು. ಆದರೆ ನಾವು ಬರೀ ಕೀಟನಾಶಕ ಅಲ್ಲದೇ ಬೇರೆ ಕ್ರಮಗಳು ಬರ್ತವೆ. ಬೇರೆ ಕ್ರಮಗಳು ಮುಖ್ಯವಾಗಿ ಯಾವ್ಯಾವ ಬರ್ತವೆ ಅಂದರೆ ಬೇಸಾಯ ಕ್ರಮಗಳು, ಭೌತಿಕ ಕ್ರಮಗಳು, ಯಾಂತ್ರಿಕ ಕ್ರಮಗಳು, ಜೈವಿಕ ಪೀಡನಾಶಕಗಳು ಅಥವಾ ಜೈವಿಕ ಹತೋಟಿ ಕ್ರಮಗಳು. ಈ ರೀತಿ ವಿವಿಧ ಕ್ರಮಗಳನ್ನು ಅನುಸರಿಸಿ ನಾವು ಕೀಟ ರೋಗವನ್ನು ಹತೋಟಿ ಮಾಡೋದಕ್ಕೆ ವಿಧಾನಕ್ಕೆ ನಾವು ಸಮಗ್ರ ಪೀಡೆ ನಿರ್ವಹಣಾ ಕ್ರಮ ಅಂತ ಕರಿತೀವಿ. ಸರ್, ಒಂದು ವೇಳೆ ನೀವೇನು ಹೇಳಿದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ಏನಂತ, ಇದು ಮಾಡದೇ ಇದ್ರೆ ಏನೇನು ಸಮಸ್ಯೆಗಳಾಗಬಹುದು ಅಂತ ಹೇಳ್ತಾರೆ? ನೋಡಿ, ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳು ಯಾಕೆ ಬಂದವೆ ಅಂದ್ರೆ ಸಮಸ್ಯೆಗಳು ಸೃಷ್ಟಿಯಾಗಿದವೆ ಬಂದಿವೆ. ಆ ಸಮಸ್ಯೆಗಳನ್ನು ನಾವು ಅವಲೋಕನ ಮಾಡಬೇಕು. ಪ್ರತಿಯೊಬ್ಬ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ನೀವು ಅರ್ಥ ಮಾಡ್ಕೊಂಡು ಚರ್ಚೆ ಮಾಡಿದ ತಕ್ಷಣ ಇದರದು ಪ್ರಯೋಜನ ಪಡೆಯಕ್ಕಾಗಲ್ಲ. ಪ್ರತಿಯೊಬ್ಬ ರೈತರು ಕೂಡ ಇದನ್ನ ಅನುಸರಿಸಬೇಕು. ಅನುಸರಿಸೋದು ಅನುಷ್ಠಾನಗೊಳಿಸ್ಬೇಕು, ಇದು ಬಹಳ ಮುಖ್ಯ. ಅನುಷ್ಠಾನಗೊಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗಂಭೀರವಾದ ಸಮಸ್ಯೆ ಎದುರಿಸ್ತೀವಿ. ಯಾಕೆ ಏನಾಗ್ತಾ ಇದೆ ಅಂದ್ರೆ, ಇವತ್ತು ನಾವು ಸಮಗ್ರ ಪೀಡೆ ನಿರ್ವಹಣೆ ಅನುಸರಿಸ್ಲಿಲ್ಲ ಅಂದ್ರೆ ಮುಖ್ಯವಾದ ಸಮಸ್ಯೆ ನಮಗೆ ಎದುರಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ನಾವು ತಿನ್ನೋ ಆಹಾರ ವಿಷ ಆಗ್ತಾ ಇದೆ. ಮನಸ್ಸ ಇಚ್ಛೆ ಯಾವ ಏನು ಏನೋ ನೋಡ್ತಾ ಇಲ್ಲ ಇವತ್ತು. ಹೌದು, ಅದರಲ್ಲೂ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಅಸ್ತ್ರಗಾತ ದಾಳಿಂಬೆ ಬಂದು ಕಳೆದ 20 ವರ್ಷದಿಂದ ದಾಳಿಂಬೆ ಬಂದ್ಮೇಲಂತೂ ಈ ಪೀಡೆನಾಶಕಗಳು, ಕೀಟನಾಶಕ, ರೋಗನಾಶಕ ಬಳಕೆ ಎಷ್ಟು ಬಂತು ಅಂದ್ರೆ ಅದನ್ನ ನಾವು ಹೇಳಕ್ಕಾಗ್ತಾ ಇಲ್ಲ. ಸೊ ಈ ರೀತಿ 4-5 ಪೀಡೆನಾಶಕನ ಮಿಶ್ರಣ ಮಾಡೋದು, ಸಿಂಪಡಣೆ ಮಾಡೋದು, ಮನೆಗೆ ದಾಳಿಂಬೆನೂ ಹೋಯ್ತು, ದಾಳಿಂಬೆ ಬೆಳೆದವರು ಹೋದ್ರು, ಎಂತಹ ಸ್ಥಿತಿ ಬಂತು ನೋಡಿ. ಜೀವನ ಅನ್ನೋದು ನಮ್ಮನ್ನ ಎಲ್ಲಿ ತಂದಿ? ಅದಕ್ಕಾಗಿ ನಮ್ಮ ಚಿತ್ರದುರ್ಗದ ಜಿಲ್ಲೆ ರೈತರು ಸಮಗ್ರ ಪೀಡೆ ನಾಶಕಗಳ ಮಹತ್ವವನ್ನ ತಿಳ್ಕೊಳ್ಳಕ್ಕೆ ಒಂದು ಪಾಠ ಯಾವ್ದು ಗೊತ್ತಾ? ದಾಳಿಂಬೆ ಬೆಳೆ. ಅದರಿಂದಲೂ ನಾವು ಕಲೀಲಿಲ್ಲ ಅಂದ್ರೆ ಕರೋನಾ ಬಂದ್ಮೇಲೆ ನಾವು ಎಚ್ಚೆತ್ಕೊಳ್ಳೋದಂಗಾಗುತ್ತೆ. ಅದರಿಂದ ನಾವೆಲ್ಲ ಕಲೀಲೇಬೇಕು. ದಾಳಿಂಬೆ ಬೆಳೆ ಅತಿಯಾಗಿ ರಸಗೊಬ್ಬರ ರಾಸಾಯನಿಕ ಬೆಳೆದ್ರೆ ಏನಾಗುತ್ತೆ ಅನ್ನೋದ ಪಾಠವನ್ನ ದಾಳಿಂಬೆ ಬೆಳೆ ಕಲಿಸಿಕೊಟ್ಟಿದೆ. ನಾವು ಕಲೀಲಿಲ್ಲ ಅಂದ್ರೆ ಜಾಗೃತ ಆಗೋದೇ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮ ಅನುಸರಿಸಲೇಬೇಕು. ಇವತ್ತು ನೋಡಿ, ಮೊನ್ನೆ ವಸ್ತುರ್ಗ ತಾಲೂಕಿನ ಒಬ್ಬ ರೈತರು ಫೋನ್ ಮಾಡಿದ್ರು, ಸ್ವಾಮಿ ರೇಷ್ಮೆ ಬೆಳೆ ಇಟ್ಟು ರೇಷ್ಮೆ ಹುಳ ಸಾಕ್ತಾ ಇದ್ನಿ, ಒಂದು ಕರೆ ಇದೆ ಸರ್, ನಂತರ ನಾವು ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳಿ, ತಮ್ಮ ಹೆಸರು ಹೇಳಿ. ನಾಗೇಂದ್ರ ಸರ್, ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿಯಿಂದ. ಹಾ ನಾಗೇಂದ್ರ ಅವ್ರೆ, ಪ್ರಶ್ನೆ ಕೇಳಿ. ಓಂಕಾರಪ್ಪರ ಇದಾರೆ. ನಮ್ದು ಟೊಮೆಟೊ ಬೆಳೆ ಇದೆ. ಹೇಳಿ. ಹೌದು, ಸರಿಯಾಗಿ ನಾಟಿನೇ ತಾಂತಿರ್ಲಿಲ್ಲ. ನಾಟಿ ಮಾಡಿ ಒಂದ್ 2-3 ದಿನದಲ್ಲಿ ಎಲ್ಲ ಒಣಗೋಗುತ್ತಾ? ಹೌದಾ? ಮತ್ತೆ ನಾಟಿ ಮಾಡ್ತೀವಿ. 6,000 ಸಸಿ ಹಾಕಿದ್ವಿ. 6,000 ಮತ್ತೆ ನಾವು 6,000 ಸಸಿ ನಾಟಿ ಮಾಡಿದ್ವಿ. 6,000 ಗಿಡ ನಾಟಿ ಮಾಡಿ ಅವೆಲ್ಲ ಒಣಗೋಗಿ ಮತ್ತೆ 6,000 ಮಾಡಿದೀರಾ? ನರ್ಸರಿ ಎಲ್ಲಿ ಮಾಡಿಸಿದ್ರಿ ನಾಗೇಂದ್ರ ಅವ್ರೆ? ನೋಡಿ, ಯಾವತ್ತು ಗಿಡ ಹಾಕಿದವು ಹಾಗೆ ಒಣಗೋಗ್ತವೆ ಅಂತ ಮುಖ್ಯವಾದ ಕಾರಣ ಏನಿರುತ್ತೆ ಗೊತ್ತಾ? ಇಲ್ಲ, ಬೇರು ಕೊಳೆ ರೋಗ ಬರುತ್ತೆ. ಈಗ ನೋಡ್ತಿದ್ದಂಕಲ್ಲೇ ಗಿಡ ಒಣಗಬೇಕು ಅಂದ್ರೆ ಬೇರು ಕೊಳೆ ರೋಗ ಮುಖ್ಯವಾಗಿರುತ್ತೆ. ಒಂದು ಇಲ್ಲ ಸರ್, ಹಾಕಿದ್ಮೇಲೆ 4-5 ದಿನ ಇದ್ಬಿಟ್ಟು ಎಲೆಯೆಲ್ಲ ಮುಟ್ರಾದಂಗೆ ಹೋದ್ರೆ ವೈರಸ್ ರೋಗ ಇರುತ್ತೆ. ನಾಗೇಂದ್ರ, ಇದು ನೀವು ಅರ್ಥ ಮಾಡ್ಕೋಬೇಕು. ಈಗ ಎಲೆಗಳು ಗಿಡ ಹಾಕಿದ 4-6 ದಿನಗಳ ಕಾಲ ಇದ್ದು ಬಿಟ್ಟು ಎಲೆಯೆಲ್ಲ ಮುಟ್ರಾದಂಗಾಗಿ ಅಂತಂತವಾಗಿ ಒಣಗೋದ್ರೆ ವೈರಸ್ ರೋಗ. ಹಾಕಿದ ನಾಗಿ ಕೆಲವೇ ದಿನಗಳಲ್ಲಿ ನೋಡ್ತಿದ್ದಂಕಲೇ ದಿಢೀರನ್ನ ಕೊಳ್ತೋದ್ರೆ ಅದು ಬೇರು ಕೊಳೆ ರೋಗ ಇರುತ್ತೆ. ಸೊ ಅದರಿಂದ ಕಂಪ್ಲೀಟ್ ಎಲ್ಲ ಒಣಗೋಗ್ಬಿಡುತ್ತೆ. ಹೌದೌದು. ಗೊತ್ತಾಯ್ತಲ್ಲ, 6,000 ಸಸಿಗೆ ಬಂಡವಾಳ ಹಾಕಿದ್ವಿ. ಅಷ್ಟೊಂದು ಬಂಡವಾಳ ಹಾಕಿದ್ವಿ, ಗೊಬ್ಬರ ಹೊಡಿಸಿದ್ವಿ, ಬೇಸಾಯ ಮಾಡಿಸಿದ್ವಿ, ಎಲ್ಲ ಬಾಡಿಗೆ ಜಾಸ್ತಿ ಮಾಡ್ತಿದ್ವಿ. ಹಾಗೆ ಇದು ಲೀಫ್ ಮೈನರ್ ಅಂತ ಬರುತ್ತೆ, ಅದನ್ನ ನಾಟಿ ಮಾಡಿ ಕೂಡ್ಲೇನೆ ಅದು ಒಂದ್ 2-3 ದಿನದ ಒಳಗಡೆನೆ ಹಂಗೆ ಲೀಫ್ ಮೈನರ್ ಹಳ್ಳಿ ಕಡೆ ಎಲ್ಲ ರಂಗೋಲಿ ಅಂತಾರೆ. ಈಗ ರಂಗೋಲಿ ಹುಳ ಬರುತ್ತೆ, ವೈರಸ್ ರೋಗ ಬರುತ್ತೆ. ಅದು ಸೂಕ್ಷ್ಮ ರಂಗೋಲಿ ಹುಳ ಬಂದ್ರೆ ಕ್ಲೋರಾಂಟನಿಲ್ಪ್ರೋಲ್ ಅಂತ ಬರುತ್ತೆ ಒಂದು ಕೀಟನಾಶಕ. ಅದನ್ನ ನೀವು 10 ಲೀಟರ್ ನೀರಿಗೆ 3 ಮಿಲಿಯಷ್ಟು ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಗೊತ್ತಾಯ್ತಾ? ಆಮೇಲೆ ಒಂದು ತಿಳ್ಕೊಳ್ಳಿ ನಾಗೇಂದ್ರ ಅವರೇ, ಆದಷ್ಟು ಟೊಮೆಟೊ ಗಿಡಗಳನ್ನ ಸ್ವಲ್ಪ ರೋಗರಹಿತವಾಗಿ ತುಂಬಾ ಆರೋಗ್ಯಗಿಂತವನ್ನೇ ತಂದು ಆಕಲು ಇವೆಲ್ಲ ಗಮನ ಕೊಡಿ ಸ್ವಲ್ಪ. ಆಮೇಲೆ ಹೆಚ್ಚಿನ ಮಾಹಿತಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನಕ್ಕೆ ಬನ್ನಿ ಚರ್ಚೆ ಮಾಡೋಣ, ಯಾಕೆಂದ್ರೆ ಇವನ್ನ ನಾವು ಮೊಬೈಲ್ ಫೋನ್ನಲ್ಲಿ ಇವನ್ನ ಹೇಳೋದು, ಬಟ್ ನಿಮ್ಗೆ ಇಷ್ಟು ಮಾಹಿತಿನ ತಿಳ್ಕೊಂಡಿದ್ದೀನಿ ನಾಗೇಂದ್ರ ಅವರೇ. ಬನ್ನಿ ದೊಡ್ಡೊಳ್ಳೆ ಹತ್ರ ಸುಮಾರು ರೈತರು ನಮ್ಮ ಆಫೀಸಿಗೆ ಬರ್ತಾರೆ, ಬನ್ನಿ ಒಮ್ಮೆ ಚರ್ಚೆ ಮಾಡೋಣ ಬನ್ನಿ ನಾಗೇಂದ್ರ. ಬನ್ನಿ ಅವಾಗ ನೀವೇನೇ ಏನೇನು ಬೇಸಾಯ ಕ್ರಮ ಅವೆಲ್ಲಗಳ ಬಗ್ಗೆ ನಾವು ನೀವು ಕೂತ್ ಚರ್ಚೆ ಮಾಡಿಬಿಟ್ರೆ ಅವಾಗ ನಿಮಗೆ ಮಾಹಿತಿ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನಾಗೇಂದ್ರ ಅವರೇ. ನಾವು ಸಾಕಷ್ಟು ಆಕಾಶವಾಣಿ ಮುಖಾಂತರನೇ ನಾವು ಕೃಷಿ ರಂಗ ಕಾರ್ಯಕ್ರಮ ಕೇಳಿನೇ ನಾವು ಬೆಳೆ ಇಡ್ತಿದೀವಿ. ಒಳ್ಳೇದು. ಇವರು ಸಿದ್ಧಾರ್ಥ ಸರ್ ಗೊತ್ತು, ಅವರು ನಮ್ಮ ರೇಡಿಯೋ ಮಾಹಿತಿ ಕೇಳ್ಕೊಂಡು ಬೆಳೆ ಇಟ್ಟಿದ್ದಾರೆ, ಬೆಳೆ ತೆಗಿತಾರ ಮತ್ತೆ ಕೂಡ ಗುರುತವರು. ಹೌದು. ಆಮೇಲೆ ಜೀವಾಣುಗಳೆಲ್ಲ ಬಳಸ್ತಿದ್ರ? ಟ್ರೈಕೋಡ್ರಮಾ ಸೂಡಮನಸ್ಸು ಆಮೇಲೆ ಎ ಎಂ ಸಿ ಅಂತ ಬರುತ್ತೆ, ಅಕ್ಕ ಮೈಕ್ರೋ ಕನ್ಸೋರ್ಸಿಯಂ ಅಂತ ಇವೆಲ್ಲ ಜೀವಾಣುಗಳು ಬಳಸ್ಬೇಕು ಕೊಟ್ಟಿಗೆ ಗೊಬ್ಬರ ಜೊತೆ ನಾಗೇಂದ್ರ ಅವರೇ. ಇವೆಲ್ಲ ಬಳಸಿದ್ರೆ ರೋಗ ಇವನ್ ಬರೋದನ್ನ ತಡೆಗಟ್ಟಬಹುದು ಬೆಳೆಗಳಿಗೆ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಬನ್ನಿ ನಮ್ಮ ಕೃಷಿ ವಿಜ್ಞಾನ ನಿಮ್ಗೆಲ್ಲ ಸಂಪೂರ್ಣವಾಗಿ ಕೂರಿಸ್ಕೊಂಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನಾನು. ಬನ್ನಿ ಬನ್ನಿ ನಾಗೇಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ, ಹೇಳಿ, ಕೇಳ್ತಾ ಇದ್ದೆ. ವಿಜಯಪುರದಿಂದ ಹೇಳಿ, ತಮ್ಮ ಹೆಸರು ಹೇಳಿ. ಏಕಂತಪ್ಪರೆ, ಪ್ರಶ್ನೆ ಕೇಳಿ. ಅಡಿಕೆ ಗಿಡಕ್ಕೆ ಏಕಾಂತಪ್ಪರೇ ಕೊಳೆ ರೋಗ ಬರ್ತಾ ಐತೆ, ಅಡಿಕೆ ಗಿಡ ಸುಳೆ ಕಿತ್ತರಿ ಕೈ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಆಮೇಲೆ ಎಷ್ಟು ವರ್ಷದ ಅಡಿಕೆ ಗಿಡ? 7 ವರ್ಷದವ. ಆಮೇಲೆ ಅಡಿಕೆ ಗಿಡ ಕೊಳೆ ರೋಗ ಬಂದಿರೋ ದಪ್ಪ ಊತ ಬಂದಿರುತ್ತೆ, ಆ ಊತ ಬಂದ್ರನ್ನ ಸೀಳ್ಬಿಟ್ರೆ ಕ್ಯಾಸರ್ ತರ 1-2 ಲೀಟರ್ ನೀರಿನ ತರ ವರ ಬರುತ್ತೆ. ಇವೆಲ್ಲವೂ ಕೂಡ ಸುಳಿ ಕೊಳೆ ರೋಗದ ಲಕ್ಷಣಗಳು. ಇದು ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ಯಾಕಂತಪ್ಪರೇ ನೋಡಿ, ದಪ್ಪ ಊತ ಬಂದಿರ್ತಲ್ಲ ಅವನ್ ಒಂದ್ ಕಡೆ ಸುಳಿ ಪಕ್ಕ ಸ್ವಲ್ಪ ಸೀಳಿ, ಅವಾಗ ಕೆಸರು ತರ ಹೊರ ಬರುತ್ತೆ. ಅದು ಹೊರ ಬಂದ್ಮೇಲೆ ಆಮೇಲೆ ನೀವೇನ್ ಮಾಡ್ಬೇಕು, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ ಶಿಲೀಂಧ್ರ ನಾಶಕ, 3 ಗ್ರಾಂ 1 ಲೀಟರ್ಗೆ ಹಾಕ್ಬಿಟ್ಟು ಸುಳಿಗೆ ಸುರಿಬೇಕು. ಇವತ್ತೊಬ್ಬರು ರೈತರು ಬಂದಿದ್ರು ಅಡಿಕೆ ಗಿಡಕ್ಕೆ ಏನ್ ಮಾಡ್ಬಿಟ್ಟಾರ, ಅವರು ಸುಮ್ನೆ ಸಿಂಪರಣೆ ಮಾಡ್ಕೊಂಡು ಹೋಗ್ಬಿಟ್ಟಾರ. ಸರ್ ಸಿಂಪರಣೆ ಮಾಡಿದೆ ಸರ್, ಮತ್ತೆಲ್ಲ ಗಿಡ ಹೋಗೇ ಬಿಟ್ಟು ಅಂದ್ರು. ಯಾಕೆಂದ್ರೆ ಸುಳಿ ಕೊಳೆ ರೋಗ ಸುಳಿ ಬುಡದಲ್ಲಿರುತ್ತೆ, ಯಾಕಂತಪ್ಪರೆ ಅಲ್ಲಿಗೆ ಔಷಧಿ ಹೋಗ್ಬೇಕು, ಸುಳಿಗೆ ಸುರಿಬೇಕು ಬುಡ ಸ್ವಲ್ಪ ತನಕ. ಸೊ ಇದು ಇದನ್ನ ಮಾಡಿದ್ರೆ ಅಥೋಟಿ ಆಗುತ್ತೆ ಆಯ್ತಾ ಸರ್. ಅರ್ಧ ಕಡಿಬೇಕಾದ್ರೆ ಜಾಗೃತ, ಅದನ್ನೇ ನಾನು ಹೇಳ್ತಾ ಇರೋದು. ಒಂದ್ ಕಡೆ ಸೈಡ ಸೀಳ್ಬೇಕು ನೀವು, ಅರ್ಧ ಕಡಿಬೇಕ್ರೆ ಸುಳಿ ಬರ್ತಕ್ಕಂತ ಭಾಗವನ್ನ ಬಿಟ್ ಕಡಿದ್ರೆ ಸುಳಿ ಬರುತ್ತೆ. ಅದ್ ಬಿಟ್ಟ ಸುಳಿ ಬರೋ ಜಾಗನ ಸೇರಿಸ್ಕಡಿದ್ರೆ ತಲೆ ತೆಗ್ದಂಗ, ತಲೆ ತೆಗೆದ್ರೆ ಮನುಷ್ಯಲ್ಲಿ ಬರುತ್ತಾನೆ. ಆಮೇಲೆ ನಾನು ಅದನ್ನ ಸೀಳ್ಬೇಕಾದ್ರೆ ನಾನು ರೈತರಿಗೆ ಹೇಳೋದಷ್ಟೇ, ಊತ ಬಂದಿರೋ ಮಾತ್ರ ಸೀಳ್ಬೇಕು. ಅದ್ ಬಿಟ್ಟು ಒಂಕರಪ್ಪ ಸರಿ ಎಲ್ಲವನ್ನು ಸೀಳ್ಕೊಂಡ್ರೆ ಸುಮ್ ಸುಮ್ನೆ ಆಪರೇಷನ್ ಮಾಡ್ದಂಗ ಆಗುತ್ತೆ. ರೋಗ ಇರೋರಿಗೆ ಅಷ್ಟೇ ಆಪರೇಷನ್ ಮಾಡ್ಬೇಕು. ಮಾಡಿ ಕಡಿಮೆ ಆಗುತ್ತೆ, ಬನ್ನಿ ನಿಮ್ಗೆ ಏನೋ ಹೆಚ್ಚಿನ ಮಾಹಿತಿ ಬನ್ನಿ ನಿಮ್ಗೆಲ್ಲ. ಒಳ್ಳೇದು. ಯಾಕಂತಪ್ಪರೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರಿ, ಈಗ ನಾವು ಈ ಸಮಗ್ರ ಪೀಡೆ ನಿರ್ವಹಣೆ ತೋಟಗಾರಿಕೆ ಬೆಳೆಗಳಲ್ಲಿ ಮಾಡಬೇಕು ಅಂತ ಹೇಳ್ತೇವೆ ಸರ್. ಈಗ ತೋಟಗಾರಿಕೆ ಬೆಳೆಗಳಲ್ಲೇ ಈ ಸಮಗ್ರ ಪೀಡೆ ನಿರ್ವಹಣೆ ಯಾಕೆ ಬಹಳ ಮುಖ್ಯ ಅಂತ ಹೇಳ್ತೀರಾ? ಯಾಕೆ ಅಂದ್ರೆ ನೋಡಿ, ನಾವು ತಿಂತಕ್ಕಂತ ಆಹಾರ ಪರಿಶುದ್ಧವಾಗಿರೋಕೆ ಬಹಳ ಮುಖ್ಯ. ಯಾಕೆಂದ್ರೆ ಇತ್ತೀಚಿನ ನೋಡ್ಬೋದು, ಮಾವಿನ ಹಣ್ಣಾಗ್ಬೇಕಾ ಅದಕ್ಕೆ ವಿಷಕಾರಿಯಾಗ್ತಕ್ಕಂತ ಆಗ್ತಾರೆ. ಹೌದು, ಅನೇಕ ಹಣ್ಣುಗಳು ಮಾಗಲಿ, ಪ್ರತಿಯೊಂದು ಹಣ್ಣನ್ನು ಬಾಳೆಹಣ್ಣಿಗೂ ಆಗ್ತಾರೆ ಗೊತ್ತು. ಅನೇಕರು ಮಾಡ್ತಾ ಇದಾರೆ ಅಂತೇಳಿ ನಾವು ಎಲ್ಲಾ ರೈತರು ಆಗಿ ಮಾಡ್ತಾರೆ ಅಂತ ಹೇಳಲ್ಲ. ಆದ್ರೆ ಸುಮಾರು ರೈತರು ಏನ್ ಮಾಡ್ತಿದ್ದಾರೆ, ಒಳ್ಳೆ ಕಲರ್ ಬರಬೇಕು, ಅದು ಒಳ್ಳೆ ಸೈಜ್ ಬರಬೇಕು. ಆಮೇಲೆ ಇತ್ತೀಚೆಗೆ ಅಂದ್ರೆ ಸೈಜ್ ಬರಬೇಕು ಅಂತ ಸೈಜ್ ಅವ್ರು ಹೊಡಿತಾ ಇದಾರೆ. ಅದರಲ್ಲಿ ಒಂದು ಕರೆ ನಂತರ ಹಲೋ ಹಲೋ ನಮಸ್ತೆ ರೀ. ನಮಸ್ಕಾರ, ಹೇಳಿ ತಮ್ಮ ಹೆಸರು? ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ. ಹೇಳಿ ಶಿವಲಿಂಗಯ್ಯ ಅವರೇ, ಹೇಳಿ ಹೇಳಿ ಸರ್. ನನ್ನ ಪ್ರಶ್ನೆ ಸರ್, ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂದ್ರೆ ರೀ, ಈ ತೋಟಗಾರಿಕೆ ಬೆಳೆಗಳಿಗೆ ಏನು ಕೀಟಗಳು ಬರ್ತಾವ ಅಂತಿರಲ್ಲ, ಆ ಕೀಟ ಬಾಧೆ ಆಗದಂತೆ ಮುಂಜಾಗ್ರತಾ ಕ್ರಮಗಳು ಏನಾರು ಇದ್ರೆ ಹೇಳಿ ಸರ್. ಶಿವಲಿಂಗಯ್ಯ ಹಿರೇಮಠ ಅವರೇ, ಯಾವುದೇ ಕೀಟ ಯಾವಾಗ ಬರುತ್ತೆ ಅನ್ನೋದನ್ನ ನಾವು ವಾತಾವರಣ ನೋಡ್ಬಿಟ್ಟು ಬೇಸಿಗೆ ಕಾಲದಲ್ಲಿ ನೋಡ್ರಿ ರಸ ಇರೋವಳ ಬರ್ತವೆ, ಮಳೆಗಾಲ ಬಂದಾಗ ಕೆಲವು ರೋಗಗಳು ಬರ್ತವೆ. ಸೊ ಇದನ್ನ ನಾವು ಪ್ರತಿನಿತ್ಯ ತೋಟವನ್ನ ಅಡ್ಡಾಡಿ ಗಮನಿಸ್ತಾ ಇರಬೇಕು. ಆಮೇಲೆ ಇಂಥ ಕೀಟ ಇಂಥ ಬರ್ತೇವೆ ನಾವು, ಕೆಲವು ಕೀಟಗಳು ಪ್ರತಿ ವರ್ಷ ಇರ್ತವೆ, ಅವನ್ನ ಈಗ ನುಸಿ ಬರ್ತವೆ ಅಡಿಕೆನಲ್ಲಿ, ಬೇಸಿಗೆನಲ್ಲಿ ಎಲೆ ಅಡಿಗೆ ನೀವು ಬೆರಳಗೆ ಹಿಂಗಂದ್ರೆ ರಕ್ತ ಆದಂಗೆ ಆಗುತ್ತೆ ನೋಡ್ರಿ. ಅಡಿಕೆ ಎಲೆ ಒಳಗೆ ಎಲೆ ಕೆಳಭಾಗದಲ್ಲಿ ಬೆರಳಗೆ ಹಿಂಗಂದ್ರೆ ರಕ್ತ ಆದಂಗೆ ಆಗುತ್ತರಿ. ಅದು ಹೌದು, ಬೇಸಿಗೆ ಕಾಲ ಬಂದ ತಕ್ಷಣ ಅದು ಬರ್ತೀವಿ ಎಚ್ಚೆತ್ಕೊಳ್ಳಿ ಅಂತ ರೈತರಿಗೆ ಹೇಳ್ತೀವಿ. ಆಮೇಲೆ ಅಡಿಕೆ ಒಳಗೆ ಸುಳಿ ತಿಗಣಿ ಅಂತ ಬರ್ತಾ, ಅದು ಅಷ್ಟೇ ಬೇಸಿಗೆ ಕಾಲ ಅಲ್ಲ, ಮಳೆಗಾಲದಲ್ಲಿ ಬರವಾಯಿತು ಅಂದರೆ ಒಂದೆರಡು ತಿಂಗಳು ಆ ಸುಳಿ ತಿಗಣಿ ಬರುತ್ತೆ. ಸೊ ಯಾವ ಕೀಟ ಯಾವ ರೋಗ ಬರುತ್ತೆ ಅಂತ ನಾವು ಹೇಳೋದಕ್ಕಿಂತ ಮುಖ್ಯವಾಗಿ ರೈತ ಬಾಂಧವರು ವಾರಕ್ಕೆ ಎರಡು ಬಾರಿ ಪ್ರತಿಯೊಂದು ಗಿಡದ ಪ್ರತಿಯೊಂದು ಭಾಗವನ್ನು ಗಮನಿಸೋದು ಬಹಳ ಮುಖ್ಯ. ಆ ಗಮನಿಸ್ತಾ ಇದ್ದು ಒಂದೆರಡು ಗಿಡದಲ್ಲಿ ಕಾಣಿಸ್ಕೊಂಡಾಗ ನಾವು ವಿಜ್ಞಾನಿಗಳ ಜೊತೆ ಅಥವಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾಹಿತಿ ತಗೊಂಡು ಕ್ರಮ ಕೈಗೊಂಡ್ರೆ ಯಾವ ಕಾರಣಕ್ಕೂ ಯಾವುದು ಕೂಡ ದಿಢೀರ ನಂಗೆ ಆಗೋದಿಲ್ಲ. ಹೌದು, ಅದು ಬಹಳ ಮುಖ್ಯ. ಆ ನಂತರ ಗೊಬ್ಬರ ಹಾಕ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಅನ್ನೋ ನಮ್ಮ ಪ್ರಜ್ಞೆ ಇರ್ಬೇಕು ನಮಗೆ. ಯೂರಿಯಾ ಕೊಟ್ಟಂದ್ರೆ ಡಿ ಎ ಪಿ ಚೆನ್ನಾಗಿ ಯೂರಿಯಾ ಕೊಟ್ಟು ಬಿಟ್ರೆ ಕೆಲವು ರೈತರು ನೋಡಿದ್ರೆ ಡಿ ಎ ಪಿ ಯೂರಿಯಾ ಚೆನ್ನಾಗಿ ಹಾಕ್ಬಿಡ್ತಾರೆ, ಚಲೋ ಹಾಕಿದ್ರೆ ಚಲೋ ಬರ್ತೀರಿ ಅಂತ. ಅದು ಹೆಂಗೆ ಅಂದ್ರೆ ಸಕ್ಕರೆ ಕಾಯಿಲೆ ಇರೋ ಮನುಷ್ಯ ನಾಲ್ಕು ಹೋಳಿಗೆ ತಿಂದ ನವ ಹೋದ, ಇದು ಹಂಗೇನೆ ಅಲ್ರಿ ಸಿಲಿಂಗರ್. ಸರ್, ಮಿಶ್ರ ಬೆಳೆ ಮಾಡುವುದರಿಂದ ಕೀಟಗಳ ಬಾಧೆ ಕಡಿಮೆ ಅಂತಾರೆ, ನಿಮ್ಮ ಅಭಿಪ್ರಾಯ? ಸತ್ಯ, ಅದು ನೀವೇ ಹೇಳಿದ್ರಲ್ಲ ತಾಂತ್ರಿಕ ಮಾಹಿತಿ ನಿಮ್ ಬೈಲೇ ಬಂತಲ್ಲ. ಯಾಕೆಂದ್ರೆ ಒಂದೇ ಬೆಳೆ ಒಳ್ಳೆ ಅಲ್ಲ, ಒಂದೇ ಊಟ ಊಟ ಅಲ್ಲ, ಅಕ್ಕಿ ಕಡಿಮೆ ರೇಟ್ ಸಿಗುತ್ತೆ, ಬೆಳಿಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಮೊಸರನ್ನ, ರಾತ್ರಿ ಬಿಳಿ, ರಾತ್ರಿ ಇನ್ನೊಂದು ಬಿಳಿಯನ್ನ ಮಾಡ್ಕೊಂಡು ತಿಂದ್ರೆ ಜೀವನನೇ ಚಿತ್ರಾನ್ನ ಆಗೋಗ್ಬಿಡುತ್ತೆ. ಎಲ್ಲಾ ತರದ ಆಹಾರ ತಿಂಗ್ ತಿನ್ಬೇಕು, ಅದೇ ತರ ಎಲ್ಲಾ ತರದ ಬೆಳೆ ಮಿಶ್ರ ಬೆಳೆ ಮಾಡಿದ್ರೆ ಹುಳ ರೋಗ ಬರಕ್ ಅವಕಾಶನೇ ಇರಲ್ರಿಪ್ಪ. ಅದು ಬಹಳ ಮುಖ್ಯ ಹುಳು. ಯಾಕೆಂದ್ರೆ ಇತ್ತೀಚೆಗೆ ತೋಟ ನೋಡದೆ ಹೋದ್ರೆ ಸಾಲ ಕೇಳದೆ ಹೋಗಿ ಮತ್ತೆ ಒಳ್ಳೆ ಮಾತು ಹೇಳಿದ್ರು ನೋಡ್ರಿ. ಈಗಿನ ಮಕ್ಕಳಿಗೆ ನೀವು ಹೊಲಕ್ಕೆ ಹೋಗ್ಬರ ಏನ್ ಮಾಡ್ತಾರೆ ಗೊತ್ತೇನ್ರಿಪ್ಪ, ಬೈಕ್ ತಗೊಂಡ್ ಮಂದಿ ಹೊಲ ಅಡ್ಡ ಹೊಲ ರೌಂಡ್ ಹೊಡಿಯತ್ರಿ, ಹುಳನೆ ಕರಿಬೇಕ ಅವನ್ನ, ಬಾರಪ್ಪ ತಮ್ಮ ನಾನು ಇಲ್ಲಿದ್ದೀನಿ ಅಂತ. ಹಿಂದಿನ ಕಾಲದಲ್ಲಿ ಯಾವಾಗ್ಲೂ ಮಂದಿ ಹೊಲದಾಗ ಇರೀಪ್ಪ, ಯಾವಾಗ್ಲೂ ಹೊಲ ಅಡ್ಡಾಡ್ತಾರೆ, ಹುಳ ಕಣ್ಣಿ ಹುಳ ರೋಗ ಕಣ್ಣಿ ಕಾಣ್ತ. ಅವಾಗ ನಾವ್ ಎಷ್ಟೋ ಹುಳುಗಳನ್ನ ಕೈಲಿಡ್ ಸಾಯಿಸ್ಬೋದ್ರಿ. ಇವಾಗ ಏನಾಗಿದೆ, ಹುಡುಗರೆಲ್ಲ ಬೆಂಗಳೂರು ಸೇರ್ಕೊಂಡರೆ ಹುಳುಗಳೆಲ್ಲ ಹೊಲದಾಗಿದ್ದಾವೆ. ಪ್ರತಿಭಾ ಪಲಾಯನ ಅಂತಾರಲ್ರಿ. ಹೌದು ಹೌದು, ಅದನ್ನ ಹೇಳಿದ್ದು ಒಳ್ಳೇದೇ. ಎಲ್ಲಾ ಮಾಹಿತಿಗೆ ಎಲ್ಲಾ ಸಿಬ್ಬಂದಿಗೂ ಆಕಾಶವಾಣಿ ಸಿಬ್ಬಂದಿಗೂ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಹ್ಮ್ ಸರ್, ಅದೇ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಯಾಕೆ ಸಮಗ್ರ ನಿರ್ವಹಣೆ ಮಾಡಬೇಕು ಅಂತ ನಾವು ಮಾತಾಡ್ತಿದ್ವಿ. ಹ್ಮ್ ಸರ್, ನೋಡಿ, ಕೃಷಿ ಬೆಳೆಗಳಲ್ಲಿ ನಾವು ಆದಷ್ಟು ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಯಾವ್ದು ಹಸಿ ತಿನ್ನಲ್ಲ. ಹೌದು, ಏನ್ ಮಾಡ್ತೀವಿ, ಬೇಯಿಸಿ. ನಾವೇನ್ ಹೇಳ್ತೀವಿ, ಹೌದು ನಾವು ಯಾವುದೇ ಒಂದು ಆಹಾರ ಪದಾರ್ಥದಲ್ಲಿ ಇರ್ತಕ್ಕಂತ ವಿಷಕಾರಿ ವಸ್ತುಗಳನ್ನ ತೆಗಿಲಿಕ್ಕೆ ಏನೇ ಮಾಡ್ತೀವಿ, ಹಣ್ಣುಗಳನ್ನ ಚೆನ್ನಾಗಿ ತೊಳೆದು ತಿನ್ನಿರಿ, ಉಪ್ಪು ನೀರಲ್ಲಿ ನೆನೆ ಹಾಕಿ ತಿನ್ನಿರಿ, ಸಿಪ್ಪೆಯನ್ನ ತೆಗೆದು ತಿನ್ನಿರಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೂ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ತಿನ್ರಿ ಅಂತೀರಿ, ಹಂಗಂತ ಬಾಳೆಹಣ್ಣು ಬೇಯಿಸಕ್ಕಾಗಲ್ವಾ, ದಾಳಿಂಬೆ ಹಣ್ಣು ಬೇಯಿಸಕ್ಕಾಗಲ್ವಾ. ಸೊ ಅಂತ ಆದ್ರಿಂದ ತೋಟಗಾರಿಕಾ ಬೆಳೆಗಳನ್ನ ನಾವು ಹಸಿಯಾಗಿ ತಿನ್ನೋದ್ರಿಂದ ಪ್ರತಿಯೊಬ್ಬ ರೈತರು ಕೂಡ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಇವತ್ತು ಸ್ಥಿತಿ ಸಿಂಪಡಣೆ ಚೆನ್ನಾಗಿ ಸಿಂಪಡಣೆ ಮಾಡಿ ಮಾಳೆ ಮಾರ್ಕೆಟ್ ಹೋಗಿ ಇಟ್ಟ ಅಂದ್ರೆ ಹೋದ ಅವ್ನು ತಿಂದನ್ ಕೆಟ್ಟ ಮಾಡ್ಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅತ್ಯವಶ್ಯಕ, ಅದು ಅನುಸರಿಸಲೇಬೇಕು. ನೀವೇ ಹೇಳ್ದಂಗೆ ಸರ್, ಈ ದಾಳಿಂಬೆಯಲ್ಲಿ ಈ ಮೊದಲು ಅಂದ್ರೆ ಒಂದು ಕಾಲಕ್ಕೆ ಎಲ್ಲರೂ ದಾಳಿಂಬೆ ಬೆಳೀತಿದ್ರು. ಅದಕ್ಕೆ ಈ ಸಮಸ್ಯೆಗೆ ಬಂದಾಗ ಒಂದು ಎರಡು ಅಲ್ಲ ಮೂರು ನಾಲ್ಕು ಔಷಧ ಮಿಕ್ಸ್ ಮಾಡಿ ಎಲ್ಲ ಹೊಡಿತಿದ್ರು. ಇದರಿಂದ ಯಾವ ರೀತಿ ಪರಿಣಾಮಗಳು ಆಗ್ಬಹುದು ಅಂತ ನೀವು? ಈ ವಸ್ತ್ರಗ ತಾಲೂಕಲ್ಲಿ ಕಳೆದ 20 ವರ್ಷಗಳ ಹಿಂದೆ 18-20 ವರ್ಷಗಳ ದಾಳಿಂಬೆ ಅಂದ್ರೆ ಮೈ ನವಿರಾಳ್ತಿತ್ತು. ಈಗ ಅದೇ ವಸ್ತ್ರಗ ತಾಲೂಕಲ್ಲಿ ದಾಳಿಂಬೆ ಅಂದ್ರೆ ಮೈ ಬೆವರಿಳಿಯುತ್ತೆ ಅಂತ ಪರಿಸ್ಥಿತಿ ಬಂದ. ಯಾಕಂದ್ರೆ ದಾಳಿಂಬೆ ಎಲ್ಲ ಹಾಳಾಗೋ, ಪಾಪ ರೈತರು ಬಹಳ ನಷ್ಟಕ್ಕೊಳಗಾದ್ರು. ಸೊ ಅಲ್ಲಿ ಅವಾಗ ಈಗ 15-16 ವರ್ಷಗಳ ಹಿಂದೆ ದಾಳಿಂಬೆಗೆ ಅವರು ಡಾಕ್ಟರ್ ಅಂತ ಬರೋರು. ಯಾರು ಅವ್ರು ಯಾರು ಓದಿದಂತ ಯಾರು ಕೇಳ್ತಾರಲ್ಲ, ಡಾಕ್ಟರ್ ಅವರು. ಡಾಕ್ಟರ್ ಒಂದ್ ವರ್ಷ ದಾಳಿಂಬೆ ಹಾಕಿ ಕೈ ಸುಟ್ಕೊಂಡ್ರೆ ಮುಂದಿನ ವರ್ಷ ಅವನೇ ಡಾಕ್ಟರ್. ನಮ್ ಮಾತೆ ಕೇಳ್ತಾರೆ ವಿಜ್ಞಾನಿಗಳು, ನಾವು ಒಂದೊಂದು ಎರಡು ತಿಳ್ತೀವಿ. ಅವ್ರ ಹಂಗಲ್ಲ, ಒಂದು ಐದಾರು ಔಷಧಿ ಪಡ್ಕೊಟ್ಬಿಡ. ಏ ಸರ್, ನಮ್ ಡಾಕ್ಟ್ರು ಐದಾರು ಏನ್ ಸರ್, ನೀವು ಒಂದೇ ಒಂದ್ ಬರ್ ನಮ್ಮನ್ನೇ ಗೇಲಿ ಮಾಡೋರು ಅಂತ ಕಾಲ ಇತ್ತಲ್ವ. ಆದ್ರಿಂದ ಅವರು ಐದಾರು ವೈದ್ಯಗಳನ್ನ ಅನಾವಶ್ಯಕ ಸಿಂಪಡಣೆ ಮಾಡಿದಾಗ ಏನಾಯ್ತು, ಗಿಡನೂ ಹಾಳು. ಯಾಕಂದ್ರೆ ಅದು ವಿಷ, ಗಿಡಕ್ಕೂ ವಿಷ, ಮಣ್ಣಿನ ಫಲವತ್ತತೆ ಹಾಳಾಗೋ, ಮಣ್ಣಿನಲ್ಲಿರ್ತಕ್ಕಂತ ಜೀವಾಣುಗಳೆಲ್ಲ ಸರ್ವನಾಶ ಆಗ್ಬಿಟ್ಟು. ನೋಡಿ, ಅದೇ ದಾಳಿಂಬೆ ಬೆಳೆದಂತ ಇದ್ರಲ್ಲಿ ನಾವು 3 ವರ್ಷದಿಂದ ಒಬ್ಬ ರೈತರು ಫೋನ್ ಮಾಡಿದ್ರು, ಸ್ವಾಮಿ ನಾನು ಹಿಪ್ಪನೇಳೆ ಗಿಡ ಹಾಕಿದ್ನಿ, ರೇಷ್ಮೆ ಹುಳ ಸಾಕಿದ್ರೆ ಆ ಹಿಪ್ಪನೇಳೆ ಸೊಪ್ಪು ಹಾಕಿದ್ರೆ ಹುಳ ಸಾಯುತ್ತೆ. ಸ್ಥಿತಿ ನಮಗೆ, ಮಕ್ಕಳು ಮರಿಗೆಲ್ಲ ನಾವೇನ್ ತಿನ್ನಿಸ್ತಾ ಇದೀವಿ. ಆ ರೈತನ ಕೇಳ್ದೆ ನಾನು, ಹೌದಪ್ಪ ನೀನು ಹಿಪ್ಪನೇಳೆ ಸೊಪ್ಪು ಹಾಕದಲ್ಲಿ ಇನ್ನೇನ್ ಬೇವಿನ ಸೊಪ್ಪು ಹಾಕ್ತೀಯ ರೇಷ್ಮೆ ಹುಳಕ್ಕೆ, ಏನು ಅಲ್ಲಿ ರೇಷ್ಮೆ ಗಿಡ ಹಾಕಿರೋ ಕಡೆ, ಹಿಪ್ಪನೇಳೆ ಗಿಡ ಬೆಳೆಸಿರೋ ಕಡೆ ರೇಷ್ಮೆ ಕಡ್ಡಿ ಬೆಳೆದಿರೋ ಜಾಗದಲ್ಲಿ ಏನ್ ಹಾಕಿದ್ದೆ ಅಂದ್ರೆ, ಏ ಒಂದ್ ಐದಾರು ವರ್ಷ ದಾಳಿಂಬೆ ಬೆಳೆದಿನಿ. ದಾಳಿಂಬೆ ಸುರಿದ್ರ ವಿಷ ಎಲ್ಲ ಹಿಪ್ಪನೇಳೆ ಬರ್ತಾ ಇದೆ. ಅದಕ್ಕೆ ಒಂದೆರಡು ವರ್ಷ ದಾನಿಗೆ ಮನುಷ್ಯರು ತಿನ್ಸದ, ಆಮೇಲಿಂದ ಉಳಕ್ ತಿನ್ನಿಸುವಂತೆ, ಇನ್ನೇನು ಬೇರೆ ದಾರಿನೇ ಇಲ್ವಲ್ಲ. ಎಂತ ಸ್ಥಿತಿ ನೋಡಿ. ಸ್ವಾತಂತ ನಾವೆಲ್ಲ ಜಾಗೃತ, ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಬಹಳ ಜಾಗೃತ ಆಗಿಲ್ಲ ಅಂದ್ರೆ ಮುಂದಿನ ದಿನ ಬಹಳ ಕಷ್ಟ ಇದೆ. ಈಗ ನಮ್ಗೆ ನಮ್ ಕೇಳಿದ್ರು ಆಗ್ಲೇ ಮಾಡ್ದ ನಾಗೇಂದ್ರ ಅವರು ಮಾತಾಡಿದ್ರಲ್ಲ ಸರ್, ಸಸಿ 2 ದಿನಕ್ಕೆ ಹೋಗ್ಬಿಡ್ತತೆ ಈ ತರ, ಈ ರೀತಿಯ ಸಮಸ್ಯೆಗಳು ಬಹಳ ಕಡೆ. ಈವನ್ ಈರುಳ್ಳಿ ಹಾಕಿದ್ರು ಕೆಲವರು ಅದು ಕೊಳತೆ ಆದ್ಮೇಲೆ ಗೊತ್ತಾಗುತ್ತಿದ್ ಹೋಗಿದೆ ಇಂಥ ಪರಿಸ್ಥಿತಿ ಕೆಲವೊಂದು. ಯಾಕೆ ಅಂದ್ರೆ ಸರ್ ನೋಡಿ, ಇದು ಇದು ಬಹಳ ಗಂಭೀರವಾದ ವಿಷಯ ಇದೆ ಸರ್. ಒಂದು ಕರೆ ಇದೆ, ನಂತರ ಮಾತಾಡೋಣ. ಹಲೋ, ಹಲೋ, ನಮಸ್ಕಾರ ಹೇಳಿ, ತಮ್ಮ ಹೆಸರು? ಹಲೋ, ವೆಂಕಟೇಶ್. ಎಲ್ಲಿಂದ ವೆಂಕಟೇಶ್ ಅವ್ರೆ? ಕೋಲಂನಾಡು. ಹೇಳಿ, ಪ್ರಶ್ನೆ ಕೇಳಿ. ವೆಂಕಟೇಶ್ ಅವ್ರೆ, ವೆಂಕಟೇಶ್ ಅವ್ರ ನೀವು ಮಾತಾಡೋದು ಸ್ವಲ್ಪ ನೀವು ಸಿಗ್ನಲ್ ಇರೋ ಕಡೆ ಬಂದು ಸ್ವಲ್ಪ ಮಾತಾಡಿ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಾ, ಮಾತಾಡಿ. ಅದು ನೀವು ಮಾತಾಡೋದು ಕಟ್ ಕಟ್ ಆಗುತ್ತೆ ಸ್ವಲ್ಪ. ಹಾ, ಹೇಳಿ ಹೇಳಿ, ಈಗ ಹೇಳಿ. ಹೌದು, ಅವಾಗ ಔಷಧಿ ಸಿಂಪಡಣೆ ಮಾಡಲೇಬೇಕಾಗುತ್ತೆ. ಹೇಗೆ ನೋಡಿ, ವೆಂಕಟೇಶ್ ಅವ್ರ ಒಂದು ಪ್ರಶ್ನೆ ಕೇಳಿದ್ರು ಸರ್, ನೀವು ಔಷಧಿ ಸಿಂಪಡಣೆ ಮಾಡಬಾರ್ದು, ಇದನ್ನ ಅನಾಹುತ ಆಗುತ್ತೆ ಅಂತ ಹೇಳಿದ್ರಿ, ಮತ್ತೆ ಈರುಳ್ಳಿ ರೋಗ ಬಂದ ನಾವು ಔಷಧಿ ಹೊಡಿ ಸಿಂಪಡಣೆ? ವೆಂಕಟೇಶ್ ಅವರೇ, ನಾವು ತಲೆನೋವು ಬಂದಾಗ ತಲೆನೋವು ಮಾತ್ರೆ, ವಾಂತಿ ಆದಾಗ ವಾಂತಿ ಮಾತ್ರೆ, ಬೇದಿ ಆದಾಗ ಬೇದಿ ಮಾತ್ರೆ, ನಿಮ್ಗೆ ರೀತಿನಲ್ಲಿ ಯಾವ ರೋಗ ಬಂದಾಗ ಅದಕ್ಕೆ ನಿರ್ದಿಷ್ಟವಾದ ಔಷಧಿಯನ್ನು ನಾವು ಆ ಸಮಯದಲ್ಲಿ ಬಳಸಬೇಕು ಅಂತ ಹೇಳ್ತೀವಿ. ನಾನು ಹೇಳಿದ್ದೇನು ಅಂದರೆ, ಏನು ಸಮಸ್ಯೆ ಇರಲ್ಲ, ಸುಮ್ ಸುಮ್ಮನೆ ಕೆಲವರು ಔಷಧಿ ಸಿಂಪಡಣೆ ಮಾಡ್ತಾರೆ, ಅದನ್ನು ಮಾಡಬಾರ್ದು. ಅಲ್ಲಲ್ಲ ವೆಂಕಟೇಶ್ ಅವ್ರೆ, ಇವತ್ತೊಬ್ರು ರೈತರು ಬಂದಿದ್ರು, ಸುಗಂಧರಾಜ ಗಿಡ ತಗೊಂಬಂದ್ಬಿಟ್ಟು ಸರ್ ಅಂಗಡಿಯಲ್ಲಿರೋ ಸುಮಾರು ಔಷಧಿ ಸಿಂಪಡಣೆ ಸುರಿದಿದ್ದೀನಿ, ಹುಳ ಹೋಗಿಲ್ಲ ಅಂತ ಬಂದ್ರು, ಅದು ನೋವಾಗುತ್ತೆ ನಮಗೆ, ಗೊತ್ತಾಯ್ತಲ್ಲ. ಅಲ್ಲ, ಔಷಧಿಗಳನ್ನ ನಾವು ಬಳಸಬೇಡ್ರಿ, ಔಷಧಿ ಇಲ್ದಾನೆ ನಾವ್ ಯಾವ್ದು ಬೆಳೆಯಕಾಲ ಸ್ಥಿತಿ ನಾವು ಬಂದು ಕೂತ್ ಬಿಟ್ಟಿದೀವಿ ವೆಂಕಟೇಶ್ ಅವ್ರೆ. ಆದ್ರೆ ಗೊತ್ತು ನಮಗೆ ವೆಂಕಟೇಶ್ ಅವ್ರೆ, ಆದ್ರೆ ನೀವು ಈ ಟ್ರೈಕೋಡರ್ಮ ಸೂಡಮಾನಸ್ ಜೀವಾಣುಗಳೇನಾದ್ರು ಬಳಸಿದರೆ ಮತ್ ಅವನು ಆಮೇಲೆ ಜೀವಾಮೃತ ಏನಾರು ಬಳಸಿದ್ರೆ, ಅವೆಲ್ಲ ಮಾಡಿದ್ರೆ ಔಷಧಿ ಹೊಡೆಯೋದ್ ಬಿಡಬಹುದು. ಕಳೆದ 4 ತಿಂಗಳಿಂದ ನಾನು ಈರುಳ್ಳಿ ಬೆಳೆಗಾರ ರೈತರ ಸಭೆ ಮಾಡಿದೆ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. 30 ಜನ ರೈತರು ಬಂದು 29 ಜನ ಏನ್ ಹೇಳಿದ್ರು ಗೊತ್ತಾ, ಈರುಳ್ಳಿ 3 ವರ್ಷದಿಂದ ನಮ್ ಕೈ ಸಿಕ್ಕಿಲ್ಲ ಅಂದ್ರು. ಒಬ್ರೆ ಒಬ್ರು ರೈತರು ಏನ್ ಹೇಳಿದ್ರು ಗೊತ್ತಾ ಸರ್, ನಾನು 3 ವರ್ಷದಿಂದ ಈರುಳ್ಳಿ ನನಗೆ ನಷ್ಟ ಆಗಿಲ್ಲ ಅಂದ್ರು. ಅದೇನ್ ಅವ್ರ ಹತ್ರನೇ ರೈತರಿಗೆ ಹೇಳ್ತಾ, ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾವು ಟ್ರೈಕೋಡ್ರಮ ಸೂಡಮನಸ್ಸು ಜೀವಾಮೃತ ಇಂಥದ್ದೆಲ್ಲ ಬಳಸಿದ್ ಸರ್ ನನ್ ಈರುಳ್ಳಿ ರೋಗನೇ ಬಂದಿಲ್ಲ ಅಂದ್ರು. ಇದಕ್ಕೇನ್ ಹೇಳ್ತೀರಾ ಅಲ್ವಾ, ಇವೆಲ್ಲ ತಿಳ್ಕೊಂಡು ಕೃಷಿ ಇಲಾಖೆ ಕೊಡಲ್ಲ ಹೇಳಿದ್ನಲ್ಲ, ಇವೆಲ್ಲ ಜೀವಾಣುಗಳನ್ನ ಬಳಸಿದ್ರೆ ಔಷಧಿ ಸಿಂಪಡಣೆ ಮಾಡೋದನ್ನ ಕಡಿಯಿಂದ ಕಡಿತಗೊಳಿಸಬಹುದು ಅಂತ ನಾವ್ ಹೇಳ್ತಾ ಇದ್ವಿ. ಅದಕ್ಕೆ ಬನ್ನಿ ನೀವು, ಈ ಜೀವಾಣುಗಳ ಮಹತ್ವ ಏನು ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಆಫೀಸ್ಗೆ. ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂ ಹಿರಿಯೂರು, ಬಬ್ಬೂರ್ ಫಾರಂ ಹಿರಿಯೂರಲ್ಲಿ, ಬಬ್ಬೂರ್ ಫಾರಂ ನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ವೆಂಕಟೇಶ್. ಏನ್ ಅಯ್ಯೋಬೇಕು ಕೇಳಿ ಹೇಳ್ತಾರೆ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ಒಂದ್ ಕರಪ್ಪನ ಹತ್ರ ಮಾಹಿತಿ ಬೇಕು ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ, ಇಲ್ಲಾಂದ್ರೆ ಅಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಕೇಳ್ತಿಳ್ಕೊಳ್ಳಿ ವೆಂಕಟೇಶ್ ಅವ್ರೆ. ಒಳ್ಳೇದು ಒಳ್ಳೇದು, ಅಲ್ಲ ಅಲ್ಲಿನೂ ಹೇಳ್ತಾರೆ ಮಾಹಿತಿ, ಅವ್ರು ಹೇಳ್ತಾರೆ ನಿಮ್ಗೆ ಇನ್ನು ನಮ್ ಓಂಕಾರಪ್ಪನ ಮಾಹಿತಿನ ಕೇಳ್ಬೇಕು ಅಂದ್ರೆ ಅಲ್ಲಿ ಬರ್ಬೇಕು ಅಂತ ಹೇಳಿದೆ ಅಷ್ಟೇನೆ. ಆಯ್ತಾ, ಆಯ್ತು, ಒಳ್ಳೇದು ವೆಂಕಟೇಶ್ ಅವ್ರೆ, ಒಳ್ಳೇದು. ನಮಸ್ಕಾರ, ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಅಂತ ಹೇಳ್ಬಿಟ್ಟು, ನನ್ನಿವಾಳ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಶರಣಪ್ಪ ನನ್ನಿವಾಳ, ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ನಾವು ಬೂದಿ ಗುಂಬಳ ಅಂತ ಹೇಳ್ಬಿಟ್ಟು ಕುಂಬಳಕಾಯಿ ಬೆಳೀತಾ ಇದ್ದೀವಿ, ಇದು ನಿಮ್ಮ ತೋಟಗಾರಿಕೆಗೆ ಬರ್ತದೆ ಸರ್? ತೋಟಗಾರಿಕೆ ಬರ್ತೀವಿ, ಹೇಳಿ. ಬರ್ತೇವೆ ಸರ್, ನಾವು ಬೆಳೀತಾ ಇದ್ವಿ, ಬೆಳೆದಾಗ ನಾವು ಒಳ್ಳೆ ಮಾರ್ಕೆಟ್ ಬೆಳೆದಿವಿ, ಎಲ್ಲ ಅದು ಎಷ್ಟು 20-25 ಕೆಜಿ ವರೆಗೂ ಬರ್ತಾ ಇದೆ. ಬಟ್ ಬಂದಾಗ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ತಾ, ಆದ್ರೆ ಸೀಡ್ಸ್ ಬಂದ್ಬಿಟ್ಟು ನಮ್ಗೆ ಹೈಬ್ರಿಡ್ ಸೀಡ್ಸ್ ಅಂತ ಹೇಳ್ಬಿಟ್ಟು ಒಂದು ಕ್ವಾಲಿಟಿ ಸಿಗ್ತಾ ಇಲ್ಲ. ಅದು ಕೆಲವರು ಬ್ರೋಕರ್ಸ್ ಅದೇ ಕುಂಬಳಕಾಯಿ ಹೊರದೋಗಿರೋ ಕುಂಬಳಕಾಯಿ ಒಳ್ಳೆ ಕುಂಬಳಕಾಯಿ ಹಿಂಗೆ ಎತ್ತ ಹಾಕ್ಬೇಕಾದ್ರೆ ಹೊರದೋಗಿರ್ತದೆ, ಅದ್ರಲ್ಲಿ ಮಾಡಿ ಅವನ್ನೇ 3,000 ರೂಪಾಯಿ ಕೆಜಿಗೆ ಮಾರ್ತಾರೆ. ಅವನ್ನೇ ತಂದು ನಾವು ಅವ್ರು ಕೊಟ್ಟಂಗ ನಾವು ಮಾಡ್ತೀವಿ. ಬಟ್ ಅದು ಬಂದೈತೆ, ಬಂದ್ರೆ ನಾ ಕುಂಬಳಕಾಯಿನ ತಗೊಂಡೋಗಂತ ವ್ಯಕ್ತಿ ಏನಂದ್ರೆ ಒಬ್ಬ ಬ್ರೋಕರೇಜ್ ಸೈಡ್ ಬರ್ತಾರೆ, ಅವನು 2 ಕೆಜಿಸ್ ಮಿನಿಮಮ್ 2 ಕೆಜಿಸ್ ಇರ್ಬೇಕು, ಮ್ಯಾಕ್ಸಿಮಮ್ ಎಷ್ಟನ್ನ ಇರ್ಲಿ, ಆ ತರ ತಗೊಂಡೋಗ್ತಾನೆ. ಉಳಿದಿದ್ದು ತಪ್ಪೆ ಬಂದಿದ್ದು ಅಂತ ಹೇಳಿದ್ರೆ ಹೊಲದಲ್ಲಿ 25% ಇಲ್ಲೇ ಬಿಟ್ಟು ಹೋಗ್ತಾನೆ ಹೊಲದಲ್ಲಿ. ಮಿಕ್ಕದ್ದು ತಗೊಂಡೋಗ್ತಾರೆ. ಬಟ್ ನಮ್ಗೆ 5-6 ರೂಪಾಯಿ ಸಿಕ್ಕರು ಲಾಭನೇ ಸಿಕ್ಕಿದೆ ಸರ್, ಲಾಭ ಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ, ಲಾಭನೇ ಸಿಕ್ಕಿದೆ. ಬಟ್ ಈ ವೇಸ್ಟೇಜ್ ಅನ್ನೋದು ಬರ್ತಾ ಇತ್ತಲ್ಲ, ಇದ್ ನೋಡ್ಬಿಟ್ರೆ ನಮ್ಗೆ ಹೊಟ್ಟೆ ಉರಿ ಬೀಳ್ತದೆ. ಇದನ್ನ ಪೂರ್ತಿ ಹೋಗೋ ಅಂತದ್ದು ಅಲ್ಲ, 1 ರೂಪಾಯಿ ಸಿಗ್ಲಿ, 1 ರೂಪಾಯಿ ನಮ್ಗೆ ಸಿಗ್ಲಿ ನಮ್ ಹೊಲದಲ್ಲಿ, ಅದು ವೇಸ್ಟೇಜ್ ಆಗ್ಬಾರ್ದು ಅನ್ನೋದು ಒಂದೇ. ಈಗ ಶರಣಪ್ಪರ, ಅದಕ್ಕೆ ನೀವು ಏನ್ ಮಾಡ್ತೀರಾ, ಯಾರು ಬ್ರೋಕರ್ಸ್ ಹತ್ರ ಬೀಜಗಳನ್ನ ತಗೊಂಡು ಬೆಳೀತಾ ಈ ಸಮಸ್ಯೆ ಬರ್ತವೆ. ಅದೇನಾಗುತ್ತೆ, ನಿಮ್ಮಲ್ಲಿ ಹೆಚ್ಚು ಜನ ಬೆಳಿತೀವಿ ಅಂದ್ರೆ ಆಕ್ಚುಲಿ ಕೆಲವು ಕಂಪನಿ ಜೊತೆ ಒಡಂಬಡಿ ಮಾಡ್ಕೆ ಮಾಡ್ಕೊಂಡು ನಿಮ್ಮಲ್ಲೇ ಬೀಜೋತ್ಪಾದನೆ ಮಾಡಿಸ್ತಾರೆ. ಇಲ್ಲ ಸರ್, ನಮ್ಮ ಹತ್ರ ಬೀಜೋತ್ಪಾದನೆ ಮಾಡ್ತಿಲ್ಲ, ಬಟ್ ಅವರೇ ಕೊಡ್ತಾರೆ, ಯಾರು ಬ್ರೋಕರ್ಸ್ ಅಂದ್ರೆ ಇದು ಕುಂಬಳಕಾಯಿ ತಗೊಂಡೋಗ. ಅದೇ ಸರಿ, ಅವಾಗ ಅವ್ರ ಹತ್ರ ನೀವು ಒಳ್ಳೆ ಒಂದ್ ಕಂಪನಿ ಇದು ಅವ್ರ ಹತ್ರ ನೀವ್ ಒಂದ್ ಸ್ವಲ್ಪ ರಸೀತಿ ಅಂತವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಳ್ಳೆ ಗುಣಮಟ್ಟದ ಬೀಜ ತಗೊಂಡು ಬೆಳೆದ್ರೆ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಬಹುದು. ಅದು ಬಹಳ ಮುಖ್ಯ, ಯಾಕಂದ್ರೆ ಪಾಪ ಈಗ ನೀವ್ ಹೇಳ್ತಾರೆ ಈರುಳ್ಳಿ ಬೀಜನ, ಈರುಳ್ಳಿ ಬೀಜನ ಹಂಗೆ ತಂದ್ ಮೂಟೆಲ್ ತಂದ್ಬಿಟ್ಟು ರೈತರ ಹಾಕ್ಬಿಟ್ಟು ಎಷ್ಟೋ ಜನ ರೈತರು ಹಾಳಾಗಿದ್ದಾರೆ. ಅದ್ರ ಬಗ್ಗೆ ನೀವು ಜಾಗೃತ ಆಗ್ಬೇಕು, ರಸೀತಿಗಳು ದಾಖಲಾತಿ ಇಟ್ಕೋಬೇಕು. ಅವೆಲ್ಲ ನಾವು ದಾಖಲಾತಿ ಇಟ್ಕೊಂಡು ದಾಖಲಾತಿ ಕೇಳಿದ್ರೆ ಯಾರು ನಿಮಗೆ ಮೋಸ ಮಾಡಕ್ ಆಗಲ್ವಲ್ಲ. ಸರಿ ಸರಿ ಸರಿ ಸರಿ, ಬೆಳೆ ಬಂತು, ಇವ್ರು ಯಾರೋ ಆಗ್ರಾ ಒಂದು ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಸ್ವಲ್ಪ ವಿಚಾರಣೆ ಮಾಡಿ, ತೋಟಗಾರಿಕೆ ಇಲಾಖೆ ಭೇಟಿ ಕೊಡಿ ಸ್ವಾಮಿ, ನಂಗೆ ಬೆಳೆದ್ದೀವಿ ಇದಕ್ಕೆ ಫ್ಯಾಕ್ಟ್ರಿಗಳು ಲಿಂಕೇಜ್ ಅಲ್ಲಿಗೆ ನಮ್ಮ ಕುಂಬಳಕಾಯಿನ ಅಲ್ಲಿಗೆ ಕಳಿಸೋದಕ್ಕೆ ಅನ್ನೋ ವ್ಯವಸ್ಥೆ ಇದೆಯಾ, ಅದನ್ನು ಸ್ವಲ್ಪ ತೋಟಗಾರಿಕೆ ಅಧಿಕಾರಿಗಳು ಭೇಟಿ ಆದ್ರೆ ಅವರೆಲ್ಲ ಯಾವ ಅದಕ್ಕೆ ಫ್ಯಾಕ್ಟ್ರಿಗಳಲ್ಲಿತ್ತು ಅದಕ್ಕೆಲ್ಲ ನಿಮಗೆ ಸಂಪರ್ಕ ಕಲ್ಪಿಸಿಕೊಡ್ತಾರೆ. ಹೌದೌದು, ಅದೆಲ್ಲ ಕಲ್ಪಿಸಿ. ಇಷ್ಟೇ ಬೆಳೆದಿದ್ರಿ, ಇಷ್ಟೇ ಕಷ್ಟಪಟ್ಟಿದ್ರಿ, 6-4 ತಿಂಗಳ ಬೆಳೆದಿದ್ರಿ ಅಂದ್ರೆ ಅದನ್ನು 1 ತಿಂಗಳ ಹಾರ್ವೆಸ್ಟ್ ಮಾಡೋದ್ರಿಂದ ದೊಡ್ಡದಲ್ಲ. ಹೌದೌದು, ನೀವು ಸ್ವಲ್ಪ ತೋಟಗಾರಿಕೆ ಅಧಿಕಾರಿ ಭೇಟಿ ಆದ್ರೆ ಹೆಚ್ಚಿಗೆ ಮಾಹಿತಿ ಕೊಡ್ತಾರೆ ಶರಣಪ್ಪರೇ. ಒಳ್ಳೇದು ಶರಣಪ್ಪ, ಕರೆ ಮಾಡಿದಕ್ಕೆ ಧನ್ಯವಾದ. ಹಾಂ ಸರ್, ಈ ದಾಳಿಂಬೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎರಡು ಮೂರು ಔಷಧಿಗಳನ್ನು ಸೇರಿಸಿ ಸಿಂಪಡಣೆ ಮಾಡೋಂಥದ್ದು, ಇದರಿಂದ ಯಾವ್ಯಾವ ರೀತಿಯ ಪರಿಣಾಮಗಳಾಗಬಹುದು ಅಂತ ಅನ್ನೋದು ನಾನು ಹೇಳಿದ್ನಲ್ಲ. ಈಗ ನಾವು ಎರಡು ಮೂರು ಔಷಧಿ ಸಿಂಪಡಣೆ ಮಾಡಿದಾಗ, ನಾನು ಆಗಲೇ ಕೆಲವು ರೈತರು ಕೇಳಿದ್ರು, ಪಾಪ ಒಬ್ರು ವೆಂಕಟೇಶನ್ ಅವರು, ಸರ್ ಔಷಧಿ ಸಿಂಪಡಣೆ ಮಾಡಬೇಡಿ, ನಾವು ಯಾವ್ದು ಬೆಳೆಯಲ್ಲ, ನೀವು ಔಷಧಿ ಸಿಂಪಡಣೆ ಮಾಡಬೇಡ್ರಿ ಅಂತ ಕೇಳಿ. ಪಾಪ ಸಹಜ ಅದ್ ಕೇಳೋದು. ಹೌದು, ಇನ್ ಕೆಲವ್ರು ಏನ್ ಕೇಳ್ತಾರೆ, ಔಷಧಿನ ನೀವು ಬ್ಯಾನ್ ಮಾಡ್ಬಿಟ್ಟಿ ಸರ್, ಯಾವ್ದೇ ಇರೋದಿಲ್ಲ ಅಂತಾರೆ. ಬ್ಯಾನ್ ಮಾಡಿದ್ರೆ ನಾವೆಲ್ ಬದುಕಕ್ಕಾಗುತ್ತೆ? ಸೊ ಔಷಧಿ ಜೊತೆಗೆ ಬದುಕಬೇಕು, ಆದ್ರೆ ಎಷ್ಟು ಬೇಕು ಅಷ್ಟನ್ನ ಜಾಗೃತರಾಗಿ ಬೆಳೆಸ್ಬೇಕು, ಮನಸ್ಸೋ ಇಚ್ಛೆ ಬಳಸೋದನ್ನ ಬಿಡಬೇಕು. ಆಮೇಲೆ ಎಷ್ಟೋ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಾವ್ ಹೇಳ್ತೀವಿ, ಹುಳ ಬಂದಾಗ ಹುಳದ ಔಷಧಿ ಹೊಡಿರಿ, ರೋಗ ಬಂದ ರೋಗದ ಹೊಡಿತೀರಿ, ಏನು ಬಂದಲ್ಲ ಸುಮ್ನೆ ಔಷಧಿ ಹೊಡೆದ್ಬಿಡೋದು ಹೆಂಗೆ ಅಂದ್ರೆ, ಸುಮ್ಸುಮ್ನೆ ಬೇದಿ ಮಾತ್ರ ನಿಮ್ಗೆ, ಸುಮ್ಸುಮ್ನೆ ಬೇದಿ ಮಾತ್ರ ನುಂಗಕ್ಕಾಗತ್ತ? ಅದಕ್ಕೆ ಗಮನಿಸ್ಬೋದು, ಬೇದಿ ಬಂದ್ರೆ ಬೇದಿ ಮಾತ್ರ ನಿಮ್ಗೆ. ಆಮೇಲೆ ಇನ್ನೊಂದ್ಸ ಕೆಲವು ರೈತರು ಕೇಳ್ತಾರೆ, ಇವತ್ತು ನಾನು ಔಷಧಿ ಬರ್ಕೊಡ್ತೀನಿ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ, ಅದ್ ಬರ್ಕೊಂಡು ಸಿಂಪಡಣೆ ಮಾಡಿ ಮತ್ತೆ ಕೇಳ್ತೇವೆ, ಸರ್ ಮತ್ತೆ ಯಾವಾಗ ಸಿಂಪಡಣೆ ಮಾಡ್ಬೇಕು ಅಂತ. ಹುಳ ಬಂದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ ಅಲ್ವಾ? ಯಾವಾಗ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಅವ್ರದ್ದು ನಿರ್ಧಾರ ಮಾಡ್ಬೇಕು. ಬೆಳೆ ಚೆನ್ನಾಗಿದ್ರೆ ಬೇಡ. ಇನ್ ಕೆಲವರು ಸರ್ ನಾವು ಮುಂಚೆಲೆ ಒಂದು ಔಷಧಿ ಹೇಳ್ಬಿಡಿ ಸರ್, ಯಾವ್ದು ಬರ್ದಂಗಿರ್ಲಿ ಅಂತ, ಆ ತರ ಹೇಳಕ್ ಬರ, ಸುಮ್ಸುಮ್ನೆ ಮಾತ್ರ ಕೊಡಕ್. ಇದೆಲ್ಲ ಜಾಗೃತರಾಗಬೇಕು. ಆಮೇಲೆ ಇನ್ನೂ ಒಂದು ಏನ್ ನಮ್ಮ ರೈತರು ಸಮಸ್ಯೆ ಮಾಡ್ತಾರೆ ಅಂದ್ರೆ ಸರ್, ಅದು ಇದು ರೋಗನ ಅಥವಾ ಕೀಟನ ಸರಿಯಾಗಿ ಗುರುತಿಸಿ ಅದಕ್ಕ ಸರಿಯಾದ ರೀತಿಯಲ್ಲಿ ಔಷಧ ಕೊಡೋದಂತದ್ದು ಆಗ್ಬೇಕು. ಇದು ಬಹಳ ಮುಖ್ಯ, ಗುರುತಿಸಬೇಕು, ಗುರುತಿಸಿ. ಅದಕ್ಕೆ ನಮ್ಮ ನೋಡಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮೊನ್ನೆ ರೈತರು ಮೂರ್ನಾಲ್ಕು ದಿನಗಳಿಂದ ಬಾಳೆ ಬೆಳೆದಂತ ರೈತರು ಬರ್ತಾರೆ. ಸೊ ಆ ರೈತರು ಸರ್ ಬಾಳೆ ಎಲ್ಲ ಹಳದಿಯಾಗಿದೆ, ಏನ್ ಮಾಡ್ಬೇಕು? ಒಂದು ಫೋಟೋ ಹಾಕ್ತಾರೆ. ನಾನು ಹೇಳಿದೆ ಫೋಟೋ ಹಾಕಿದ್ರೆ ಅಷ್ಟು ಗೊತ್ತಾಗೋದಿಲ್ಲ, ಆದ್ರೂ ನಾನು ಬಂದಂತ ರೈತರಿಗೆ ಮಾಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಕಂಪ್ಯೂಟರಲ್ಲಿ ಓಪನ್ ಮಾಡಿಬಿಟ್ಟು ಎಲ್ಲ ತೋರಿಸ್ತೀನಿ ಚಿತ್ರನ. ಬಾಳೆಲಿ ಎಲೆಗಳು ಹಳದಿಯಾಗಿ ಹಾಗೆ ನಿಂತಿದ್ದರೆ ಜಂತು ಉಳಿವಿನ ಸಮಸ್ಯೆ, ಎಲೆಗಳು ಹಳದಿಯಾಗಿ ಜೋತು ಬಿದ್ದರೆ ಸೊರಗು ರೋಗದ ಸಮಸ್ಯೆ, ಎಲೆಗಳಲ್ಲಿ ಚುಕ್ಕೆ ಚುಕ್ಕೆ ಬಂದು ಹಳದಿಯಾದರೆ ಅದು ಎಲೆ ಚುಕ್ಕೆ ರೋಗ ಸಮಸ್ಯೆ. ಒಂದು ಕರೆ ಇದೆ ಸರ್ ನಂತರ. ಹಲೋ, ಹಲೋ, ಹಲೋ, ನಮಸ್ತೆ, ಹೇಳಿ ಯಾರು? ನಮಸ್ತೆ ಸರ್, ನಮಸ್ತೆ, ಚಿತ್ರದುರ್ಗದಿಂದ ಮಾತಾಡ್ತಿರೋದು. ತಮ್ಮ ಹೆಸರು ಹೇಳಿ. ರೂಪ ಅಂತ. ರೂಪ ಅವರು, ಪ್ರಶ್ನೆ ಕೇಳಿ. ನಮಗೆ ಚಲನಚಿತ್ರ ಆಡ್ಬೇಕಿತ್ತು. ಅಲ್ಲಮ್ಮ ರೂಪ ಅವರೇ, ಇದು ಆಗ ಆಡಿಂದ ಇದಲ್ಲ ಕಾರ್ಯಕ್ರಮ, ಇದು ರೈತರ ಕಾರ್ಯಕ್ರಮ. ನೀವು ಆಮೇಲೆ 8 ಗಂಟೆ ಮೇಲೆ ಮಾಡಿ. ಅದೇ 8 ಗಂಟೆ ಮೇಲೆ ಮಾಡಿ, 8 ಗಂಟೆ ಮೇಲೆ ಮಾಡಿ. ಹಲೋ, ಹಾ ಸರ್. ಸೊ ಈಗಾಗ್ಲೇ ನಾನು ಹೇಳ್ತಾ ಇದ್ದೆ. ಹಾ ಸರ್, ಅದೇ ನಾವು ದಾಳಿಂಬೆಯಲ್ಲಿ ಬೇರೆ ಬೇರೆ ರೀತಿಯ ಔಷಧಿಗಳ ಇದು ಮಾಡಿ ಬಳಸಿ ಸಿಂಪಡಣೆ ಮಾಡ್ತಾರೆ. ಆಮೇಲೆ ನಾವು ಇದು ಮಾತಾಡ್ತೇವೆ ಸರ್, ರೋಗ ಗುರುತಿಸಿ ಅಥವಾ ಕೀಟ. ನನಗಾಗಲೇ ಇದೆ, ಬಾಳೆನಲ್ಲಿ ಯಾವ್ಯಾವ ರೀತಿ ರೋಗ ಬರುತ್ತೆ ರೈತರಿಗೆ ನಾವು, ಅದಕ್ಕೆ ನಾನು ಏನ್ಮಾಡ್ತೀನಿ, ನಮ್ಮ ಕೃಷಿ ವಿಜ್ಞಾನ ಬಂದಂತ ರೈತರು ಕೂರಿಸಿಬಿಟ್ಟು ಕಂಪ್ಯೂಟರ್ ಎಲ್ಲ ತೋರಿಸ್ತೀನಿ. ಯಾಕೆಂದ್ರೆ ಅವ್ರು ತಿಳ್ಕೋಬೇಕು, ಅವ್ರು ಇಲ್ಲ ಸರ್ ನೀವು ನಮ್ಮ ಹೊಲಕ್ಕೆ ಬರ್ಲೇಬೇಕು ಅಂತಾರೆ. ನಿನ್ನೆ ದಿನ ರೈತನು, ಅದೇ ರೈತನ ಹೊಲಕ್ಕೆ ಹೋಗ್ಬಂದ್ ನಾನು, ಹೋಗ್ಬಿಟ್ಟು ಅಲ ಅಡ್ಡಾಡ್ಕೊಂಡ್ ಬಂದೆ, ಸರ್ ಏನ್ ಮಾಡ್ಬೇಕು ಅಂದ್ರು. ಆಫೀಸಲ್ಲಿ ಹೇಳಿದ್ನಲ್ಲಪ್ಪ ಅದನ್ನ ಮಾಡು ಅಂದೆ. ಯಾಕೆಂದ್ರೆ ಪಾಪ ಅವ್ರು ಅನೇಕ ಬಾರಿ ಫೋನ್ ಮಾಡಿದಾಗ ನಮ್ಮ ಮನಸ್ಸಿಗೂ ನೋವಾಗುತ್ತೆ, ಅವ್ರು ಸಮಾಧಾನಕ್ಕೆ ಮಾಡಿ. ಯಾಕಂದ್ರೆ ಆಫೀಸ್ಗೆ ಅವರು ಬಾಳೆ ದಿಂಡನ್ ನಾನು ರೈತ ಬಂದವ್ರು ಏನ್ ಮಾಡ್ಬಿಡ್ತಾರೆ, ಸುಮ್ನೆ ಒಂದ್ ಎಲೆ ಕಿತ್ಕೊಂಡ್ಬಿಡ್ತಾರೆ, ಒಣಗಿರಲ್ಲಿ ತಂದ್ಬಿಟ್ಟು ಸರ್ ಇದೇನು ಅಂತಾರೆ. ಏನು ಗೊತ್ತಾಗಲ್ಲ, ಅದ್ರಾಗೆ ಸತ್ತೆಣ್ಣ ತಗೊಂಡ್ಬಿಟ್ಬಿಟ್ಟು ಸರ್ ಇದಕ್ಕೆ ಚಳಿ ಬಂದುತ್ತೋ ಜ್ವರ ಬಂದುತ್ತೋ ಏನ್ ಗೊತ್ತಾಗುತ್ತೆ, ಇದು ಹಂಗೆ ಅಲ್ವಾ? ಅದಕ್ಕೆ ನಾ ರೈತರಿಗೆ ಹೇಳು, ಕಾಲ್ ಭಾಗ ಆಗಿರ್ತಕ್ಕಂಥದ್ದು ಒಂದೆಲೆ, ಅರ್ಧ ಭಾಗ ರೋಗ ಬಂದಿರೋದು ಒಂದೆಲೆ, ಮುಕ್ಕಾಲ್ ಭಾಗ ಆಗಿರೋದು ಒಂದೆಲೆ, ಪೂರ್ತಿ ಒಣಗಿರೋ ಒಂದು ಒಲೆ, ಈ ತರ ಎಲ್ಲ ಅಂತದವ್ರು ಎಲೆಗಳನ್ನ ತಂದ್ರೆ ನಾವ್ ಗುರುತಿಸಿ ಇಡಕ್ ಸುಲಭ ಆಗುತ್ತೆ. ರೈತರು ಅರ್ಥ ಮಾಡ್ಕೋಬೇಕು. ಆ ನಂತರ ಹೊಲಕ್ ಬರ್ರಿ ಅಂತ ಕೇಳ್ತಾರೆ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಲೋ, ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು? ಚಿತ್ರದುರ್ಗದಿಂದ ನಾಗರಾಜ್ ಅಂತ ಸರ್. ಹಾ ನಾಗರಾಜ್ ಅವ್ರೆ, ಪ್ರಶ್ನೆ ಕೇಳಿ. ತೆಂಗಿನ ಮರದ ಬಗ್ಗೆ ಸರ್. ಹಾ ಕೇಳಿ, ರೋಗ ಬರುತ್ತೆ. ಕೇಳಿ ಕೇಳಿ ಕೇಳಿ ಸರ್. ನಮಸ್ತೆ ಸರ್. ನಮಸ್ತೆ ನಾಗರಾಜ್ ಅವ್ರೆ, ಹೇಳಿ ಏನ್ ಸಮಸ್ಯೆ ತೆಂಗಿನ ಮರದಲ್ಲಿ? ತೆಂಗಿನ ಮರದಲ್ಲಿ ಕೀವ ತರ ಕೆಂಪುಗೆ ಅದು ಮರದಲ್ಲಿ ತೂತಾಗಿ ಉದುರುತ್ತ ಹಂಗೆ ಸೋರುತ್ತೆ. ತೆಂಗಿನ ಇವು ಗರಿಗಳೆಲ್ಲ ಒಣಗ್ತಾ ಹೋಗುತ್ತೆ. ಹೌದಲ್ಲ, ಒಳಗೆ ಒಣಗಿ ಜೋತ್ ಬೀಳ್ತಾವಲ್ಲ. ಜೋತ್ ಬೀಳ್ತಾವ ನೋಡಿ, ತೆಂಗಿನ ಮೇಲೆ ಒಣಗಿ ಹೋಗ ನೋಡಿ ನಾಗರಾಜರೇ. ಆ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಗಂಭೀರವಾದ ಸಮಸ್ಯೆ. ಇರ್ತಕ್ಕಂಥ ತೆಂಗಿನ ಮರಕ್ಕೆ ನೆಷ್ಟು ದೊಡ್ಡ ಗಂಡ ಅಂತಾರೆ ಅಂದರೆ ಅದೇ ಗೊತ್ತಾಯ್ತಲ್ಲ. ಅದೇನು ಅಲ್ಲಲ್ಲ, ಅದನ್ನ ಹೇಳ್ತೀನಿ ನೋಡಿ. ಅದು ಸೊರಗು ರೋಗ ಅಂತ ಕರೀತಾರೆ ಅದಕ್ಕೆ. ಕಾಂಡದಲ್ಲಿ ರಸ ಇಳಿತ್ತೆ, ಮೊದಲನೇ ವರ್ಷ ಒಂದು ಪದ್ರ ಗರಿಗಳು ಜೋತ್ ಬೀಳ್ತವೆ, ಎರಡನೇ ವರ್ಷ ಒಂದು ಪದ್ರ ಗರಿ ಜೋತ್ ಬೀಳುತ್ತೆ, ಆಮೇಲೆ ಮರ ಪೂರ್ತಿ ಹೋಗುತ್ತೆ. ಆಮೇಲೆ ಮರ ಪೂರ್ತಿ ಹೋದ್ಮೇಲೆ ಬುಡದಲ್ಲಿ ಅಣಬೆ ಬರುತ್ತೆ, ಅದಕ್ಕೆ ಅಣಬೆ ರೋಗ ಅಥವಾ ಸೊರಗ ರೋಗ ಅಂತ ಕರೀತಾರೆ. ಹೌದು, ಮಣ್ಣಿನಲ್ಲಿ ಮಳೆ ಬಂತು ಅಂದ್ರೆ ಮಳೆ ನೀರು ಹೆಂಗ್ ಹರಿದೋಗುತ್ತೋ ಹಂಗೇನೆ ಅದು ಹರಿದೋಗ್ಬಿಡುತ್ತೆ.